ಕಾಣದ ಹೆಣ್ಣ ಕರ ತಂದೋನೆ, ಜಾಣರ ಮೋರೆಗೆ ಮತಿ ಬಳದೋನೆ. ಜಾಂಗ ತಾನೆ ನಂಬಾಲೋ ಗೆಳೆಯ ನಿನ್ನ, ಈ ಆಟವೆಲ್ಲ ಮೂರು ದಿನ ಬಲ್ಲೆ ನಿನ್ನ. ಜೀವ ಇರೋ ತನಕ ದೇವರಂಗೆ ಕಾಣ್ತೀನಿ, ಜೀವ ನನ್ನ ಜೀವ ಇರೋ ತನಕ ದೇವರಂಗೆ ಕಾಣ್ತೀನಿ, ನಿನ್ನ ದೇವರಂಗೆ ಕಾಣ್ತೀನಿ. ಆಸೆ ಇಟ್ಟ ಮ್ಯಾಲ ನಾನು ಮೋಸ ಮಾಡೋ ಹೈರಲ್ಲ, ಆಸೆ ಇಟ್ಟ ಮ್ಯಾಲ ನಾನು ಮೋಸ ಮಾಡೋ ಹೈರಲ್ಲ. ಅಲ್ಲ ಅಲ್ಲ ಅಲ್ಲ, ಜಿತವೋ ಸಟೆಯೋ ಬರಿಯುಪ್ಪಟೆಯೋ, ದಿವಸದ ಬಾಳೋ ಜನುಮದ ಹಾಳು, ಹುತ್ತದಾಗಿ ಕೈಯ ಮಡಗಿದ ಮ್ಯಾಲೆ ನೆತ್ತಗಿರೋ ಮಣ್ಣು ಹಾವೋ ಚೇಳು. ಯಾಂಗ ತಾನೆ ನಂಬಾಲೋ ಗೆಳೆಯ ನಿನ್ನ, ಈ ಆಟವೆಲ್ಲ ಮೂರು ದಿನ ಬಲ್ಲೆ ನಿನ್ನ. ಅಂಜಿಕೆ ಗೊಂದೆ ನಂಬಿಕೆ ಮದ್ದು, ಸುಖವೇ ಚಿಂತೆಗೆ ಸಿಡಿ ಮದ್ದು. ಅಂಜಿಕೆ ಗೊಂದೆ ನಂಬಿಕೆ ಮದ್ದು, ಸುಖವೇ ಚಿಂತೆಗೆ ಸಿಡಿ ಮದ್ದು. ಅದಕ್ಕೆ ಚಿನ್ನ ನಿನ್ನ ಕೈಯಾರ ಕಂದು, ನಾಜೂಕಿನಿಂದ ನಾ ಕರದಂದದ್ದು. ಅದಕ್ಕೆ ಚಿನ್ನ ನಿನ್ನ ಕೈಯಾರ ಕಂದು, ನಾಜೂಕಿನಿಂದ ನಾ ಕರದಂದದ್ದು. ಹಾಡಿ ಹಾಡಿ ಜೋಡಿ ಜೋಡಿ